ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಲಿಂಗಸ್ಗೂರು ತಾಲೂಕು ಆಗಿರ್ಬೋದು, ಮಾನವಿ ತಾಲೂಕು ಆಗಿರ್ಬೋದು, ದೇವದೂರು ತಾಲೂಕು ಆಗಿರ್ಬೋದು, ರೈತ ಬಾಂಧವರು ಅಲ್ಲಲ್ಲಿ ಈ ದಾಳಂಬರಿ ಬೇಸಾಯವನ್ನು ಮಾಡ್ತಿದ್ದಾರೆ. ಇತ್ತೀಚೆಗೆ ಸಾಕಷ್ಟು ಜನ ರೈತರು ಒಳ್ಳೆಯ ಬೆಳೆಯನ್ನು ಪಡ್ಕೊಂಡಿದ್ದಾರೆ, ಉತ್ತಮ ರೇಟ್ ಕೂಡ ಈ ವರ್ಷದಲ್ಲಿ ಸಿಕ್ಕಿದೆ. ಜೊತೆಗೆ ರೈತ ಬಾಂಧವರು ಸುಮಾರು ವರ್ಷಗಳಿಂದ ಬೆಳೆಯನ್ನು ಹಾಕಿದ್ದವರು ಇದರ ಒಂದು ರೋಗಬಾಧೆ, ಕೆಲವೊಂದು ಬೇಸಾಯ ಕ್ರಮಗಳು ಸೂಕ್ತವಾಗಿ ಇಲ್ಲದೆ ಬೆಳೆಯನ್ನು ತೆಗೀತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಉತ್ತಮವಾಗಿ ದಾಳಿಂಬೆ ಬೆಳೆಯ ನಿರ್ವಹಣೆ ಹೇಗೆ ಮಾಡಬೇಕು, ಜೊತೆಗೆ ತೋಟದ ಶುಚಿತ್ವವನ್ನು ಹೇಗೆ ಮಾಡ್ಕೋಬೇಕು, ಮುಂಬರುವ ದಿನಗಳಲ್ಲಿ ದಾಳಿಂಬೆ ಬೇಸಾಯವನ್ನು ಮಾಡುವಂಥ ರೈತ ಬಾಂಧವರು ಹೇಗೆ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಎಂಬಂಥ ಒಂದು ವಿಚಾರವಾಗಿ ರಾಯಚೂರಿನ ಕೃಷಿ ಶಿಕ್ಷಣ ವಿಸ್ತರಣಾ ಘಟಕದ ತೋಟಗಾರಿಕಾ ತಜ್ಞರಾದ ಅರವಿಂದ ರಾಠೋಡ್ ಅವರು ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ಬನ್ನಿ, ಅವರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ನಾನು ತೋಟಗಾರಿಕೆ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಹೆಸರು ಅರವಿಂದ್ ರಾಠೋಡ್ ಅಂತೇಳಿ. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂತಂದರೆ, ಲಿಂಗಸೂರು ತಾಲೂಕಿನಲ್ಲಿ ಅಂದರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ದಾಳಿಂಬೆ ಬೆಳೆಯನ್ನು 2015 ಅತಿ ಹೆಚ್ಚು ಬೆಳೀತಿದ್ರು ರೈತರು. ಇತ್ತೀಚಿನ ದಿನಮಾನದಲ್ಲಿ ಏನಾಗಿದೆ ಅಂತಂದರೆ, ಈಗ ಸೊರಬು ರೋಗ ಆಗಲಿ ಅಥವಾ ದುಂಡಾಣು ರೋಗ ಆಗಲಿ ಅಥವಾ ಏನಂತಂದರೆ, ನಮಗೆ ಅಂದರೆ ವಾತಾವರಣದ ವೈಪರೀತ್ಯದಿಂದ ನಮ್ಮ ಹತ್ರ ರೈತರು ಏನು ಮಾಡ್ತಿದ್ದಾರೆ ಅಂದರೆ, ಸ್ವಲ್ಪ ದಾಳಿಂಬೆ ಬೆಳೆಯನ್ನು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಕಡಿಮೆ ಮಾಡ್ತಿದ್ದಾರೆ. ಯಾಕಂತಂದರೆ ಅವರಿಗೆ ಒಂದು ಆತಂಕ ಆಗಿಬಿಟ್ಟಿದೆ, ಏನು ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ರೂ ಬೆಳೆ ನಮಗೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಉದ್ದೇಶದಿಂದ ರೈತರು ಏನು ಮಾಡ್ತಿದ್ದಾರೆ, ದಾಳಿಂಬೆಯನ್ನು ಕೂಡ ಈಗ ತೆಗಿತಾ ಇದ್ದಾರೆ. ಹಾಗಾಗಿ ನಾವು ರೈತರಿಗೆ ಹೇಳುವ ಉದ್ದೇಶ ಇಷ್ಟೇ ಏನಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ತಾವೆಲ್ಲ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಈ ಥರದ ಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ತಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಕೂಡ ಪಡೀತೀರಿ, ಹೆಚ್ಚಿನ ಲಾಭವನ್ನು ಕೂಡ ಪಡೀತೀರಿ ಅಂತ ಹೇಳಿ ನಾವು ಇತ್ತೊಂದಿನ ಏನಂತಂದರೆ, ಸ್ಥಾಪಿತವಾದ ದಾಳಿಂಬೆ ತೋಟವು ಅಂತಂದರೆ ಈಗ 2-3 ಆಗಲಿ ಅಥವಾ 4-5 ಆಗಲಿ ಇವೆಲ್ಲ ಹಾಕಿರ್ತಿರಲ್ಲ ದಾಳಿಂಬೆ ಗಿಡಗಳನ್ನು, ಅದನ್ನು ಕೂಡ ನಾವು ಯಾವ ರೀತಿ ಅದನ್ನು ಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಆದಾಯ ಯಾವ ರೀತಿ ನಾವು ಪಡ್ಕೋಬೇಕಂತೇಳಿ ನಾವು ತಿಳ್ಕೊಳ್ಳುವಂಥ ಸಮಯ ಬಂದಿದೆ. ಹಾಗಾಗಿ ಏನು ಮಾಡಬೇಕಂದ್ರೆ, ನಾಟಿ ಮಾಡಿರೋದ 2 ಅಥವಾ 3-4 ಗಿಡಗಳಿಗೆ ಏನು ನಾವು ಯಾವ ರೀತಿ ಹೇಳಿ ಕೂಡ, ಈಗ ದುಂಡಾಣು ಅಂಗಮಾರಿ ರೋಗವು ಅಧಿಕವಾಗಿ ತಗುಲಿ ತೋಟದ ಅಥವಾ ರೋಗಕ್ಕೆ ತುತ್ತಾದಾಗ ಪ್ರದೇಶದಲ್ಲಿ ಏನಂತಂದರೆ, ಹಸ್ತಭಾರ ಔಪಚಾರಿಕವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಯಾಕಂತಂದರೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಕಾಯಿಗಳನ್ನು ಬಿಡಬೇಕು ತಾವು. ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ, ಸಸಿಗಳನ್ನು ನಾಟಿ ಮಾಡಿದ 2 ನಂತರ ಈ ಥರ ಕ್ರಮಗಳನ್ನು ಕೂಡ ಅಳವಡಿಸ್ಕೋಬೇಕಾಗತ್ತೆ. ಅಂದರೆ ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ, ನಾವು ಹಣ್ಣು ತೆಗೆದ ಮೇಲೆ ವಿಶ್ರಾಂತಿ ಅವಧಿಯಲ್ಲಿ ಅನುಸರಿಸಬೇಕಾದ, ಈಗ ಗಿಡಗಳಿಂದ ನಾವು ಹಣ್ಣು ತೆಗೆದ್ಬಿಟ್ಟೆ ಮುಂದೆ ಏನಂತಂದರೆ ರೆಸ್ಟಿಗೆ ಬಿಟ್ಟಾಗ, ನಾವು ವಿಶ್ರಾಂತಿ ಬಿಟ್ಟಾಗ ಯಾವ ರೀತಿ ಕ್ರಮಗಳನ್ನು ಕೂಡ ನಾವು ಅಳವಡಿಸ್ಕೋಬೇಕಂತಂದರೆ, ಕನಿಷ್ಠವಾಗಿ ವರ್ಷಕ್ಕೆ 3-4 ಅಂತಂದರೆ ವಿಶ್ರಾಂತಿ ಕೊಡಬೇಕಾಗತ್ತೆ ವರ್ಷಕ್ಕೆ ಗಿಡಗಳಿಗೆ. ಎರಡನೇದಾಗಿ ಏನು ಮಾಡಬೇಕಂದ್ರೆ, ವಿಶ್ರಾಂತಿ ಅವಧಿಯಲ್ಲಿ ಪ್ರತಿ 15 ಅಂತರದಲ್ಲಿ 1% ಬೋರ್ಡೆ ಮಿಶ್ರಣವನ್ನು ಕೂಡ ನಾವು ಸಿಂಪಡಣೆ ಮಾಡಬೇಕಾಗತ್ತೆ ಗಿಡಕ್ಕೆ. ಆಮೇಲೆ ಅಂತ ಆಗಾಗ ವಾತಾವರಣದಲ್ಲಿ ರೋಗದ ಬಾಧೆ ಅನುಸರಿಸಿ ಪ್ರತಿ ಲೀಟರ್ ನೀರಿಗೆ ಏನಾಗುತ್ತೆ ಅಂತಂದರೆ, ಸ್ಟೆಟ್ರೋಸೈಕ್ಲಿನ್ ಅಂತ ಹೇಳ್ತೀವಿ ನಾವು, 0.5 ಪ್ರತಿ COC, 0.2-0.5 mL ಪ್ರತಿ ಗ್ರಾಮ್, ಅಥವಾ ಏನಂತಂದರೆ 2 ಬೋರ್ಡೋ ನೈಟ್ರೋ ಪ್ರೊಪೇನ್ ಅಂತ ಹೇಳಿ ಅಂತೇವೆ, ಅದನ್ನು 1.3 ಈ ಪ್ರಮಾಣ ನಾವು ಕೂಡ ಸಿಂಪಡಣೆ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂತಂದರೆ, ಯಾವುದೇ ಥರದ ರಸಗೊಬ್ಬರವನ್ನು ಕೂಡ ನಾವು ನೀರಿಗೆ ಕೊಡಬಾರ್ದು. ಕನಿಷ್ಠ ನೀರಾವರಿಗೆ ಅಷ್ಟೇ ಆಗತ್ತೆ. ಈಗ ಏನಂತಂದರೆ ವಿಶ್ರಾಂತಿ ಬಿಟ್ಟೆವು ಅಂತಂದರೆ, ನಾವು ಗೊಬ್ಬರ ಆಗಲಿ ಅಥವಾ ಏನಾರು ಆಗಲಿ ಪೋಷಕಾಂಶಗಳನ್ನು ಕೂಡ ನಾವು ಅಳವಡಿಸಬಾರ್ದು. ಯಾಕಂದರೆ ನೀರು ಅಷ್ಟು ಕೊಟ್ಟರೆ ಸಾಕು. ಆಮೇಲೆ ಅದು ನೀರು ಯಾವ ರೀತಿ ಕೊಡಬೇಕಂದ್ರೆ, ನಿಯಮಿತವಾಗಿ ಏನು ಬರ್ತಾವಲ್ಲ ಚಿಗುರು ಏನು ಬರ್ತಾವಲ್ಲ ಅದನ್ನು ಕೂಡ ತೆಗೆದು ಹಾಕ್ತಿರ್ಬೇಕು. ಆವಾಗವಾಗ ಚಿಗುರನ್ನು ಕೂಡ ನಾವು ಬಿಡಬಾರ್ದು. ಮುಂದೆ ಏನಂತಂದರೆ, ಈಗ ಇಷ್ಟು ಆದ ತಕ್ಷಣ ವಿಶ್ರಾಂತಿ ಆದ ತಕ್ಷಣ ಮುಂದೆ ನಾವು ಹಣ್ಣಿಗೆ ಬಿಡಬೇಕಂತಂದರೆ ನಾವು ಚಾಟ್ನಿ ಮಾಡಬೇಕಾಗತ್ತೆ. ಚಾಟ್ನಿ ಮತ್ತು ಹೂವಿನ ಚಿಕಿತ್ಸೆ ಕೂಡ ನಾವು ನಿಯಂತ್ರಣದಲ್ಲಿ ಇಡಬೇಕಾಗತ್ತೆ. ಏನಂತಂದರೆ, ದುಂಡಾಣು ಅಂಗಮಾರಿ ರೋಗವು ತೀವ್ರವಾಗಿ ಕಾಣಿಸ್ಕೊಂಡಾಗ ಹಣ್ಣು ಕಟಾವು ಮಾಡಿದ ತಕ್ಷಣ ಅಂದರೆ ಭಾರಿ ಚಾಟ್ನಿ ಮಾಡಬೇಕು. ಆಮೇಲೆ ಎರಡನೇದೇನಂತಂದರೆ, ರೋಗ ತಗುಲಿದ ಎಲ್ಲ ಎಲೆಗಳು ಮತ್ತು ಕಾಂಡಗಳನ್ನು ಅಥವಾ ರೆಂಬೆಗಳನ್ನು ಸ್ವಚ್ಛವಾಗಿ ಸಂಗ್ರಹಿಸಿ ಅದನ್ನು ನಾವು ತೋಟದಿಂದ ಹೊರಗೆ ಹಾಕಿ ಅದನ್ನು ಕೂಡ ಸುಡಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ನಮಗೆ ಗಿಡಗಳನ್ನು ತೋಟಗಳನ್ನು ಕೂಡ ಸ್ವಚ್ಛ ಆಗಿಡ್ಬೋದು. ಆಮೇಲೆ ಕಾಂಡಕ್ಕೆ ರೋಗ ತಗಲಿದಾಗ ಏನು ಮಾಡ್ಬೇಕಂತಂದರೆ, ಈಗ ಏನಾಗುತ್ತಂದರೆ ಕಾಂಡಕ್ಕೆ ರೋಗ ತಗಲಿದ ಭಾಗದಿಂದ 2 ಅಥವಾ 3 ಕೆಳಗಡೆ ಚಾಟ್ನಿ ಮಾಡಬೇಕಾಗತ್ತೆ ನಾವು. ಹಂಗೆ ಮಾಡೋದ್ರಿಂದ ನಮಗೆ ಏನು ರೋಗದ್ದೇನು ಪ್ರಮಾಣ ಎಲ್ಲ ಅಂಟ್ಕೊಂಡಿರ್ತೋ ಆ ಭಾಗವನ್ನು ಕೂಡ ನಾವು ತೆಗೆದುಹಾಕ್ದಂಗಾಗತ್ತೆ. ಆಮೇಲೆ ಚಾಟ್ನಿ ಮಾಡಿದ ಭಾಗಕ್ಕೆ ಏನು ಮಾಡ್ಬೇಕಂದ್ರೆ, 1-2% ಬೋರ್ಡೋ ಗಂಜಿ ಕೂಡ ನಾವು ಅದನ್ನು ಕೂಡ ಹಚ್ಚಬೇಕಾಗತ್ತೆ ಅಲ್ಲಿ. ಆಮೇಲೆ ಏನಂತಂದರೆ, ಮುಖ್ಯವಾಗಿ ಏನಂತಂದರೆ, ಬಹಳ ತೀವ್ರವಾಗಿ ರೋಗಕ್ಕೆ ತಗಲಿದ ಗಿಡಗಳನ್ನು ಬುಡದಿಂದ 2-3 ಕತ್ತರಿಸಬೇಕು. ಇಲ್ದಿದ್ರೆ ಏನಾಗುತ್ತಂದರೆ ಗಿಡಗಳು ಕಿತ್ತು ಅದನ್ನು ಸುಟ್ಟು ಹಾಕುವುದೇ ವಾಸಿಯಾಗತ್ತೆ. ಮತ್ತೆ ಏನಂತಂದರೆ ಅದೇ ಸ್ಥಳದಲ್ಲಿ ಏನು ಮಾಡ್ಬೇಕಂತಂದರೆ ನಾವು ರೋಗರಹಿತ ಸಸಿಗಳನ್ನು ಕೂಡ ನಾವು ತಂದೆ ನೀಡಾಕಬಹುದು. ಆಮೇಲೆ ಇನ್ನೊಂದೇನೆಂದರೆ ಚಾಟ್ನಿ ಪೂರ್ವದಲ್ಲಿ, ಚಾಟ್ನಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಏನು ಮಾಡಬೇಕು, 1% ಬೋಡೋ ದ್ರಾವಣ ಕೂಡ ಹಾಕೊಂಡು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನೊಂದೇನು ಮುಖ್ಯವಾದಂತಂದರೆ ರೋಗ ಮುಕ್ತವಾದ ತೋಟವನ್ನು ಕೂಡ ವಿಶ್ರಾಂತಿ ಅವಧಿಯಲ್ಲಿ ಶಿಫಾರಿನಂತೆಯೇ ಮಾತ್ರ ಚಾಟ್ನಿ ಮಾಡಬೇಕು. ಇಲ್ಲ ಅಂತಂದರೆ ಮತ್ತೆ ಅದನ್ನು ಗಿಡಗಳು ಕೊಂಬೆಗಳನ್ನು ಅಥವಾ ನಾವು ಹೂ ಕಾಯಿಗಳನ್ನು ಕೂಡ ನಾವು ಕಡಿಮೆ ಆಗುತ್ತೆ. ಹಾಗಾಗಿ ನಮಗೆ ಹಣ್ಣು ಬರುವಂಥ ಚಾಟ್ನಿ ಕೂಡ ನಾವು ಕಣ್ಣುಗಳನ್ನು ಕೂಡ ಬಿಟ್ಟು ಚಾಟ್ನಿ ಮಾಡಬೇಕಾಗತ್ತೆ. ಚಾಟ್ನಿ ಮಾಡುವಾಗ ಏನು ಮಾಡ್ಬೇಕಂತಂದರೆ ಗಿಡದಿಂದ ಗಿಡಕ್ಕೆ ಹೋಗುವ ಸಮಯದಲ್ಲಿ ಚಾಟ್ನಿ ಕತ್ತರಿ ಏನಿರುತ್ತಲ್ಲ ಅದನ್ನು ಸೋಡಿಯಂ ಹೈಪೋಕ್ಲೋರೈಡಲ್ಲಿ ಅಂದರೆ 0.25 ml ದ್ರಾವಣ ಕೂಡ ಇದನ್ನು ಎದ್ದು ತೆಗೆದು ನಾವು ಬೇರೆ ಎಡೆಗೆ ಚಾಟ್ನಿ ಕೂಡ ನಾವು ಮಾಡ್ಬೋದು. ಇಲ್ಲ ಅಂತಂದರೆ ಆ ರೋಗಕ್ಕೆ ತುತ್ತಾಗಿರುತ್ತಂಥ ಗಿಡದಿಂದ ಕೂಡ ಇನ್ನೊಂದು ಗಿಡಕ್ಕೆ ಹೋಗಿ ನಾವು ರೋಗ ತಗಲಿಸ್ದಂಗೆ ಆಗುತ್ತೆ. ಹಾಗಾಗಿ ನಾವು ಅದನ್ನು ಸೋಡಿಯಂ ಹೈಪೋಕ್ಲೋರೈಡ್ ಅಂದರೆ 0.25 ml ಇದರಲ್ಲಿ ಕೂಡ ಲೀಟ್ರಲ್ಲಿ ಕೂಡ ನಾವು ಅದ್ದಬೇಕಾಗತ್ತೆ ಅದನ್ನು. ಆಮೇಲೆ ತೋಟವನ್ನು ಸ್ವಚ್ಛವಾಗಿ ಇಡಬೇಕು ಮತ್ತು ರೋಗ ಪೀಡಿತ ಗಿಡಗಳ ಎಲ್ಲ ಭಾಗಗಳನ್ನು ಸಂಗ್ರಹಿಸಿ ಅದನ್ನು ಸುಟ್ಟು ಹಾಕಬೇಕು. ಎರಡನೇದೇನಂತಂದರೆ ಇಲ್ಲಿ ಭೂಮಿಯ ಮೇಲೆ ಬಿದ್ದ ಅಥವಾ ಅಳಿದುಳಿದು ಎಲೆ ಮತ್ತು ಕಾಯಿಗಳೇನಿರ್ತಾವಲ್ಲ ಅದನ್ನು ಹೆಕ್ಟರ್ಗೆ 20-25 kg ಬ್ಲೀಚಿಂಗ್ ಪೌಡರ್ನ ಕೂಡ ಅದನ್ನು ಕ್ಲೋರಿಂಗ್ ಇರುವುದನ್ನು ಕೂಡ ಧೂಳೀಕರಿಸಬೇಕು. ಅದರಿಂದ ಕೂಡ ನಾವು ರೋಗ ಮತ್ತು ಗತೋಟಿಗೆ ತರಬಹುದು. ಆಮೇಲೆ ಭೂಮಿಯಲ್ಲಿ ಬಿದ್ದ ಎಲ್ಲ ಅಳಿದುಳಿದ ಎಲೆಗಳನ್ನು ಕೂಡ ಹೆಕ್ಟರ್ಗೆ ಆ ಥರ ಮಾಡಿದ ಮೇಲೆ ಮುಂದೇನು ಮಾಡಬೇಕಂದ್ರೆ ಚಾಟ್ನಿಯ ನಂತರ 2-2.5 ml ಪ್ರತಿ ಲೀಟರ್ ನೀರಿಗೆ ಅದನ್ನು ಇತ್ರೆಯೆಲ್ಲ ಬೆರೆಸಿ ಅದು ಸಿಂಪಡಣೆ ಜೊತೆಗೆ ಸೂಕ್ತವಾದ ಯಾವುದಾದ್ರೂ ಕೀಟನಾಶಕ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಅದು ರಸ ಇರುವ ಕೀಟಗಳಾಗಲಿ ಅಥವಾ ನಮ್ಗೆ ಏನಂತಂದರೆ ಎಲೆ ಚುಕ್ಕಿ ರೋಗ ಬರ್ತಕ್ಕಂಥ ಕಾಂಟಾಫ್ ಅಂತ ಹೇಳ್ತೀವಿ ನಾವು, ಹೆಕ್ಸಾಕ್ನೋಸಲ್ ಪ್ರತಿ ಲೀಟರ್ ನೀರಿಗೆ 2 ml ಕೂಡ ನಾವು ಹಾಕಿ ಸಿಂಪಡಣೆ ಮಾಡೋದ್ರಿಂದ ಕೀಟ ಮತ್ತು ರೋಗದ ಬಾಧೆಯನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದೇನೆಂದರೆ ಚಾಟ್ನಿಯ ನಂತರ ಅದನ್ನು ಕೂಡ 1% ನಾವು ಬೋಡೋ ಮಿಶ್ರಣವನ್ನು ಕೂಡ ಸಿಂಪಡಣೆ ಮಾಡೋದ್ರಿಂದ ರೋಗಗಳನ್ನು ಕೂಡ ನಾವು ಹತೋಟಿಗೆ ತರಬಹುದು. ಇನ್ನೊಂದು ಮುಖ್ಯವಾಗಿ ಏನಂತಂದರೆ ನಾವು ಯಾವುದೇ ಬೆಳೆಗಳನ್ನು ಬೆಳೆಯಲಿ ಅಥವಾ ದಾಳಿಂಬೆ ಬೆಳೆಯನ್ನು ಬೆಳೆದಾಗ ನಮಗೆ ಹೆಚ್ಚಿಗೆ ನಾವು ಇಳುವರಿಯನ್ನು ತಗೋಬೇಕಾದ್ರೆ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಅಂಶ ಏನಂತಂದರೆ ನಾವು ಪೋಷಕಾಂಶಗಳ ನಿರ್ವಹಣೆ ಕೂಡ ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ. ಇಲ್ಲ ಮಾಡಲಿಲ್ಲ ಅಂದರೆ ನಮಗೆ ಇಳುವರಿಯನ್ನು ಕೂಡ ಖಂಡಿತವಾಗಿ ಕಡಿಮೆ ಆಗುತ್ತೆ, ಹೆಚ್ಚಿಗೆ ಇಳುವರಿಯನ್ನು ಕೂಡ ನಾವು ಪಡೆಯೋಕ್ಕೆ ಅಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಕೂಡ ಮುಖ್ಯ ಪಾತ್ರವನ್ನು ಕೂಡ ವಹಿಸಬೇಕಾಗುತ್ತೆ. ಈಗ ದಾಳಿಂಬೆ ಬೆಳೆಯಲ್ಲಿ ಗಿಡ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಹೊಂದಲ್ಲ ಗುಣಮಟ್ಟದ ಇಳುವರಿಯನ್ನು ಕೂಡ ಪಡೆಯಲು ಪೋಷಕಾಂಶಗಳ ಅವಶ್ಯಕತೆ ಭಾಳ ತುಂಬ ಮುಖ್ಯ. ಜೊತೆಗೆ ಏನು ಮಾಡಬೇಕಂದ್ರೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿನ ಮಾಡೋಕ್ಕೆ ನಾವು ಈ ಥರದ ಪೋಷಕಾಂಶಗಳನ್ನು ಕೂಡ ನಾವು ಅಳವಡಿಸ್ಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂತಂದರೆ 1ನೇ ವರ್ಷ ಆಗಲಿ ಅಥವಾ 2ನೇ ವರ್ಷ 3ನೇ ವರ್ಷ ಆ ಗಿಡದ್ದು ನಾವು ಏನು ವರ್ಷ ಏನಿರುತ್ತಲ್ಲ ಯಾವಾಗ ನಾಟಿ ಮಾಡಿರ್ತೀವಲ್ಲ ಆ ಗಿಡದ ಇದ್ರ ಮೇಲೆ ನಾವು ಬಿ ಕೊಟ್ಟಿಗೆ ಗೊಬ್ಬರ ಏನಿರ್ತೀವಿ 1ನೇ ವರ್ಷ 10 kg ಪ್ರತಿ ಗಿಡಕ್ಕೆ ಹಾಕಬೇಕು. ಆಮೇಲೆ 2ನೇ ವರ್ಷ ಆದರೆ 20 kg, 3ನೇ ವರ್ಷಕ್ಕಾದರೆ 30 kg, 4ನೇ ವರ್ಷಕ್ಕಾದರೆ 40 kg ಕೂಡ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಅದರ ಜೊತೆಗೆ ಏನಂದ್ರೆ 1ನೇ ವರ್ಷ ಸಾರಜನಕ ಆಮೇಲೆ ರಂಜಕ ಪೊಟ್ಯಾಷನ್ ಅಂತೀವಿ. ಸಾರಜನಕ 1ನೇ ವರ್ಷ 250 g ಹಾಕಿದ್ರೂ ರಂಜಕ ಏನು ಮಾಡಬೇಕು 120-125 g ಹಾಕಬೇಕು. ಪೊಟ್ಯಾಷ 120-125 ಕೂಡ ಅದನ್ನು ನಾವು ಹಾಕಬೇಕಾಗತ್ತೆ. 2ನೇ ವರ್ಷ ಏನು ಮಾಡಬೇಕಂತಂದರೆ ಸಾರಜನಕ 250 ಹಾಕಿದರೆ ರಂಜಕ ಪೊಟ್ಯಾಷ ಕೂಡ 125-125 kg ಕೂಡ ನಾವು ಹಾಕಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂತಂದರೆ ನಮಗೆ ಇಲ್ಲಿ ಮುಖ್ಯವಾದ 3ನೇ ವರ್ಷ ಏನಿಗೆ ನಾವು ಹಣ್ಣಿಗೆ ಬಿಡ್ತೀವಲ್ಲ ಗಿಡಗಳು 3ನೇ ವರ್ಷಕ್ಕೆ ನಾವು ಬಿಟ್ಟಾಗ ಇಲ್ಲಿ ಏನು ಮಾಡಬೇಕಂತಂದರೆ ನಾವು ಕೊಟ್ಟಿಗೊಬ್ಬರು 30 kg ಹಾಕಿದಾಗ ನಮಗೆ ಸಾರಜನಕ 1/2 kg ಹಾಕಬೇಕಾಗತ್ತೆ. ಅಂದರೆ 500 g ರಂಜಕ ಮತ್ತು ಪೊಟ್ಯಾಷ್ ಕೂಡ 120-125 g ಕೂಡ ನಾವು ಹಾಕಬೇಕಾಗತ್ತೆ. ಆಮೇಲೆ ಇನ್ನೊಂದು 4ನೇ ವರ್ಷಕ್ಕೆ ಏನು ಮಾಡಬೇಕಂತಂದರೆ 1/2 kg ನಾವು ಸಾರಜನಕ ಹಾಕಿದ್ದೇವೆ ಅಂತಂದರೆ ರಂಜಕ ಮತ್ತು ಪೊಟ್ಯಾಷ್ ಕೂಡ 220-250 g ಕೂಡ ನಾವು ಹಾಕಬೇಕಾದು. ಬಟ್ 5 ವರ್ಷ ಮೇಲ್ಪಟ್ಟು ಏನು ಇಡ್ತಾವಲ್ಲ ಗಿಡಗಳಿಗೆ 50 kg ನಾವು ಕೂಡ ತಿಪ್ಪೆ ಕೊಟ್ಟಿ ಗೊಬ್ಬರ ನಾವು ಹಾಕಿದರೆ ಸಾರಜನಕ 620-25 g ಹಾಕ್ಬೋದು. ಆಮೇಲೆ ರಂಜಕ ಪೊಟ್ಯಾಷ್ ಏನು ಮಾಡಬೇಕು 250-250 g ಕೂಡ ನಾವು ಹಾಕಿದಾಗ ನಮಗೆ ಒಳ್ಳೆ ಪೋಷಕಾಂಶಗಳನ್ನು ಕೂಡ ನಾವು ಗಿಡಗಳಿಗೆ ಒದಗಿಸ್ಬೇಕಾಗುತ್ತೆ. ಮುಂದೆ ಏನು ಮಾಡಬೇಕು ಅಂತಂದರೆ ಈ ಪೋಷಕಾಂಶಗಳು ಒದಗಿಸಿದ ಮೇಲೆ ಎಲೆ ಉದುರೋದ್ರಿಂದ 1 ವಾರದ ನಂತರ ನಾವು 80-90% ಎಲೆ ಉದುರಿದ ನಂತರ ಶಿಫಾರಸಿ ಕೊಟ್ಟಿ ಗೊಬ್ಬರನ್ನು ಕೂಡ ನಾವು ಕೊಡಬೇಕಾಗತ್ತೆ. ಅದರ ಜೊತೆಗೆ ಏನಂತಂದರೆ ನಾವು ರಸ ಗೊಬ್ಬರನ್ನು ಕೂಡ ನಾವು ಪ್ರತಿ ಗಿಡಕ್ಕೆ ಕೂಡ ನಾವು ಎಲ್ಲಿಂದ ನೀರಾವರಿ ಮುಖಾಂತರ ಆಗಲಿ ನಾವು ಹನಿ ನೀರಾವರಿ ಮುಖಾಂತರ ಕೂಡ ನಾವು ಕೊಡಬಹುದು. ಇನ್ನೊಂದು ಏನು ಮಾಡಬೇಕಂದ್ರೆ ಮೊಟ್ಟ ಮೊದಲು ನೀರು ಬಿಡುವಾಗ ಏನಂತಂದ್ರೆ ರಂಜಕ ಪೂರ್ತಿಯಾಗಿ ಕೊಟ್ಟು ಜೊತೆಗೆ ಏನಂದರೆ 1/3 ಭಾಗದಷ್ಟು ನಾವು ಸಾರಜನಕ ಪೊಟ್ಯಾಷ್ ಕೂಡ ಕೊಡಬೇಕಾಗತ್ತೆ. ಇನ್ನುಳಿದ 2 ಭಾಗ ಏನು ಮಾಡಬೇಕಂತಂದರೆ ಒಂದು ಬಾರಿ ಹೂ ಬಿಡೋಕ್ಕಿಂತ ಮುಂಚೆ ಮತ್ತು ಇನ್ನೊಂದು ಭಾಗ ಏನೋ ಹೂ ಬಿಟ್ಟು ಒಂದೂವರೆ ತಿಂಗಳ ನಂತರ ಕೊಡಬೇಕು. ಆ ರಸಗೊಬ್ಬರನ್ನು ಯಾವಾಗಲೂ ಬುಡದಿಂದ ಒಂದರಿಂದ ಒಂದೂವರೆ ಅಡಿಯಲ್ಲಿ ಅಂದರೆ 8-10 cm ಆಳದಲ್ಲಿ ಸುತ್ತಲೂ ತಗ್ಗು ತೋಡಿ ಗೊಬ್ಬರ ಹಾಕಿ ಅದನ್ನು ಮುಚ್ಚಬೇಕು. ಮುಚ್ಚಿ ಕೂಡ ನಾವು ಗೊಬ್ಬರ ಕೊಟ್ಟಾಗ ಅದು ಮರುಕ್ಷಣವೇ ನೀರು ಬಿಡೋದು ಮಾತ್ರ ತುಂಬ ಮುಖ್ಯವಾದದ್ದು. ಇಲ್ಲಿ ರೈತರಿಗೆ ಅನುಸರಿಸಬೇಕಾದ ಅಂಶ ಅಂದರೆ ಆಮೇಲೆ ಸಾರ್ವಜನಿಕ ಅವಶ್ಯಕತೆ ತಕ್ಕಂತೆ ಅಳವಡಿಸಿ ಅಂದರೆ ಯೂರಿಯಾ ಅಂದರೆ ಕೆಂಪು ಮಣ್ಣಿಗೆ ಕೂಡ ನಾವು ಏನಂತೀವಿ ಯೂರಿಯಾ, ಆಮೇಲೆ ಕಪ್ಪು ಮಣ್ಣಿಗೆ ಅಂದರೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೈಟ್, ಆಮೇಲೆ ಕೆಂಪು ಮಣ್ಣಿಗೆ ರಂಜಕ ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಏನು ಮಾಡಬೇಕಂದ್ರೆ ಪೊಟ್ಯಾಶ್ ಮ್ಯೂರೇಟ್ ಪೊಟ್ಯಾಶ್ ಅಂದರೆ MOP ಅದನ್ನು ಕೂಡ ನಾವು ಗೊಬ್ಬರವನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಕನಿಷ್ಠ ಪಕ್ಷ ಏನು ಮಾಡಬೇಕು, 1/3 ಭಾಗದಷ್ಟು ಪೋಷಕಾಂಶಗಳನ್ನು ಮುಖ್ಯವಾಗಿ ಸಾವಯವ ರೂಪದಲ್ಲಿನೇ ಕೊಡಬೇಕು ನಾವು. ಇನ್ನೊಂದು 1/3 ಏನು ಮಾಡಬೇಕಂದ್ರೆ ನೀರಾವರಿ ಅಂತಂದರೆ ನಾವು ಏನು ಮಾಡ್ತೀವಿ ದ್ರವ ರೂಪದ ಗೊಬ್ಬರ ಏನಂತೀವಲ್ಲ ಅದನ್ನು ಕೂಡ ನಾವು ಹನಿ ನೀರಾವರಿ ಡ್ರಿಪ್ ಮುಖಾಂತರ ಕೂಡ ನಾವು ಕೊಡಬೇಕಾಗತ್ತೆ. ಆಮೇಲೆ ಸಾರ್ವಜನಿಕ ರಂಜಕ ಪೊಟ್ಯಾಷಿಯಂ ಈಗ ಮಣ್ಣಿನ ಪರೀಕ್ಷೆದ ಆಧಾರದ ಮೇಲೆ ಕೂಡ ಎಷ್ಟು ಪ್ರಮಾಣದಲ್ಲಿ ಬೇಕು ನಮ್ಮ ಗಿಡಗಳಿಗೆ, ಆಮೇಲೆ ನಮ್ಮ ಬೆಳೆಗಳಿಗೆ, ನಮ್ಮ ಭೂಮಿಯಲ್ಲಿ ಇರತಕ್ಕಂಥ ಪೋಷಕಾಂಶಗಳ ಅನುಗುಣವನ್ನು ಕೂಡ ನಾವು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೂಡ ನಾವು ಕೊಡಬೇಕಾಗತ್ತೆ. ಈಗ ಮತ್ತು ಇನ್ನೊಂದು ಏನಂತಂದರೆ ಬೆಳೆಗಳು ಇಳುವರಿ ಚೆನ್ನಾಗಿ ಬರಬೇಕು, ಹಣ್ಣು ಒಳ್ಳೆ ಹಣ್ಣು ಬರಬೇಕು, ಕಾಯಿ ಚೆನ್ನಾಗಿ ಬರಬೇಕು, ನಮಗೆ ಇಳುವರಿ ಜಾಸ್ತಿ ಬರಬೇಕಂದ್ರೆ ಒಳ್ಳೆ ಕ್ವಾಲಿಟಿ ಬರಬೇಕು, ಆಮೇಲೆ ಒಳ್ಳೆ ಕ್ವಾಂಟಿಟಿನೂ ಕೂಡ ಬರಬೇಕಂತಂದರೆ ನಮಗೆ ಜಿಂಕ್ ಆಗಲಿ, ಮೆಗ್ನೀಷಿಯಮ್, ಆಮೇಲೆ ಐರನ್, ಬೋರಾನ ಇದ್ರದ್ದು ಕೂಡ ಪ್ರತಿ ಗಿಡಕ್ಕೆ 25 gram ಕಂಪಲ್ಸರಿ ನಾವೇನು ಮಾಡಬೇಕಂದ್ರೆ ಮಣ್ಣಿನಲ್ಲಿನೂ ಅದರದ ಆಧಾರದ ಮೇಲೆ ಮಣ್ಣಿನಲ್ಲಿನೂ ಕೊಡಬಹುದು ಮತ್ತು ಡೈರೆಕ್ಟಾಗಿ ಗಿಡಗಳಿಗೆ ಕೂಡ ನಾವು ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತಂದರೆ ನಮಗೆ ಒಳ್ಳೆಯ ಹಣ್ಣು ಮತ್ತು ಇಳುವರಿನೂ ಕೂಡ ನಾವು ಪಡೆಯಬಹುದಾಗತ್ತೆ. ಇನ್ನೊಂದು ಏನಂತಂದರೆ ಹೂ ಬಿಡುವ ಸಮಯದಲ್ಲಿ ಸರಾಸರಿ ಅಂದರೆ ನೀವು ಏನಂತಂದರೆ 15 ಪ್ರತಿ ಗಿಡಕ್ಕೆ ಏನು ಹೂ ಬಿಡುವ ಸಮಯದಲ್ಲಿ ಒಂದು ದಿನ ಅಂತರದಲ್ಲಿ ಪ್ರತಿ ಹೆಕ್ಟರ್ಗೆ 8 kg ಏನಂತಂದರೆ 12/61 ಅಂತ ಕೊಡಬೇಕಾಗತ್ತೆ. ಕಾಯಿ ಕಟ್ಟುವ ಸಮಯದಲ್ಲಿ 15 ಒಂದು ದಿನದ ಅಂತರದಲ್ಲಿ ಹನಿ ನೀರಾವರಿ ಮೂಲಕ ಪ್ರತಿ ಹೆಕ್ಟರ್ಗೆ 8-10 kg 19 ಗೊಬ್ಬರವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಅದರ ಜೊತೆಗೆ ಏನು ಮಾಡ್ಬೇಕಂತಂದರೆ 100% ಕಾಯಿ ಕಟ್ಟಿದ ಮೇಲೆ ಅಂದರೆ 15 ಒಂದು ದಿನದ ಅಂತರದಲ್ಲಿ ಹನಿ ನೀರಾವರಿ ಮೂಲಕ 0.52-0.34 ಅಥವಾ ಮೋನೋ ಪೊಟ್ಯಾಷಿಯಂ ಫಾಸ್ಫೇಟ್ ಪ್ರತಿ ಹೆಕ್ಟರ್ಗೆ 2.5-3 kg ನಾವು ಕ್ಯಾಲ್ಸಿಯಂ ನೈಟ್ರೇಟನ್ನು ಕೂಡ ನಾವು ಕೊಡಬೇಕಾಗತ್ತೆ ಇಲ್ಲಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಕಟಾವಿನ 1 ಮುಂಚೆ 15 ಅಂತರದಲ್ಲಿ 2 ಪ್ರತಿ ಹೆಕ್ಟರ್ಗೆ 12.5 ಅಂದರೆ 13 ನಾವು ಕ್ಯಾಲ್ಸಿಯಂ ನೈಟ್ರೇಟನ್ನು ಕೂಡ ನಾವು ಕೊಡಬೇಕು. ಆಮೇಲೆ ಇಷ್ಟಾದ ಮೇಲೆ ನಾವು ರೈತರಿಗೆ ಏನು ಮಾಡಬೇಕು ಏನಂತಂದರೆ ಇಷ್ಟೆಲ್ಲ ಆದಮೇಲೆ ನಮ್ಮದು ಕೆಲಸ ಮುಗೀತು ಅಂತಲ್ಲ, ನಾವು ಮುಂದೆ ಏನು ಮಾಡಬೇಕಂದ್ರೆ ಭಾಳ ಮುಖ್ಯವಾದ ಅಂದರೆ ನಾವು ನೀರಿನ ನಿರ್ವಹಣೆ ಕೂಡ ನಾವು ಭಾಳ ತುಂಬ ಚೆನ್ನಾಗಿ ಚಾಣಾಕ್ಷತೆಯಿಂದ ಮಾಡಬೇಕಾಗತ್ತೆ. ಯಾಕಂತಂದರೆ ಹೆಚ್ಚಿಗೆ ನೀರು ಬಿಟ್ಟೆವು ಅಂತಂದರೆ ಏನಾಗುತ್ತಂದರೆ ಹೂಗಳು ಉದುರುವುದಾಗತ್ತೆ, ಆಮೇಲೆ ಕಾಯಿಗಳು ಕೂಡ ಸೀಳ್ತವೆ. ಹಾಗಾಗಿ ನಾವೇನು ನಮಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ನಾವು ನೀರಾವರಿಯನ್ನು ಕೂಡ ನಾವು ಒದಗಿಸಬೇಕಾಗತ್ತೆ ಗಿಡಗಳಿಗೆ. ಅಂದರೆ ವಿಶ್ರಾಂತಿ ಅವಧಿಯಲ್ಲಿ ನೀರು ಮತ್ತು ಗೊಬ್ಬರ ಕೊಡಬಾರ್ದಂತೆ ನಾವು ಕನಿಷ್ಠ ನೀರಾವರಿಗೆ ಮಾತ್ರ ಯೋಗ್ಯತೆ ಇತ್ತು. ಮುಂದೆ ಏನು ಮಾಡಬೇಕಂತಂದರೆ ಹನಿ ನೀರಾವರಿ ಮೂಲಕ 4 ಡ್ರಿಪ್ಪರ್ಸ್ಗಳನ್ನು ಕೂಡ ಹೊಂದಿ ಅದನ್ನು ಕೂಡ ಗಿಡದಿಂದ ಅಂದರೆ 4 ದಿಸೆಯಲ್ಲಿ ಕೂಡ ಹಾಕಬೇಕಾಗತ್ತೆ. 2, 3, 4 ಸೈಡ್ ಕೂಡ ನಾವು ಹನಿ ನೀರಾವರಿಯನ್ನು ಕೂಡ ಅಳವಡಿಸ್ಕೋಬೇಕು. ಹನಿ ನೀರಾವರಿಯಿಂದ ಹೆಚ್ಚುವರಿ ನೀರಾವರಿಯನ್ನು ತಪ್ಪಿಸಬಹುದು. ಯಾಕಂತಂದರೆ ನಾವು ಹರಿ ನೀರಾವರಿ ಮಾಡೋದ್ರಿಂದ ಕೂಡ ನಮಗೆ ನೀರು ಹೆಚ್ಚಿಗೆ ಆಗೋದಿಲ್ಲ, ಆಮೇಲೆ ಹನಿ ನೀರಾವರಿ ಮಾಡೋದ್ರೆ ಹೆಚ್ಚು ಕೂಡ ನಾವು ನೀರು ಒದಗಿಸ್ಬೋದು, ಹೆಚ್ಚಿನ ಪ್ರದೇಶಗಳನ್ನು ಕೂಡ ನಾವು ತಗಲಿಸ್ಬೋದು ನೀರು, ಮತ್ತು ಇದರಿಂದ ರೋಗ ಮತ್ತು ಕೀಟಗಳ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಆಮೇಲೆ ನೀರಿನ ನಿಯಂತ್ರಣವನ್ನು ಸರಳವಾಗಿ ಮತ್ತು ಸದ್ಬಳಕೆ ಮಾಡಲು ಹನಿ ನೀರಾವರಿ ಬಹಳ ತುಂಬ ಸೂಕ್ತವಾದದ್ದು. ಹಾಗಾಗಿ ನಾವು ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ನಮಗೆ ತುಂಬ ಉಪಯುಕ್ತ. ಆಮೇಲೆ ಭೂಮಿಗೆ ರಸಗೊಬ್ಬರನ್ನು ಕೂಡ ನಾವು ಡೈರೆಕ್ಟಾಗಿ ಡ್ರಿಪ್ಪಿನ ಮುಖಾಂತರ ಕೂಡ ಅದನ್ನು ಕೊಡ್ಬೋದು. ಆಮೇಲೆ ಹೂ ಬಿಡುವ ಸಮಯದಲ್ಲಿ ಅತಿ ಹೆಚ್ಚೆತ್ತವಾಗಿ ನಾವು ನೀರನ್ನು ಕೊಡಬಾರ್ದು, ಇಲ್ಲಾಂದರೆ ನಮಗೆ ಹೆಚ್ಚಿಗೆ ನೀರು ಕೊಟ್ಟರೆ ಒಂದು ಜಾಸ್ತಿ ಹೂ ಉದುರ್ತಾವೆ. ಆಮೇಲೆ ಕಾಯಿ ಕಟ್ಟಿದ ಅಥವಾ ಮಿಡಿ ಆಕಾರದ ಏನಿರುತ್ತಲ್ಲ ಆ ಅಂತರದಲ್ಲಿ ಸಮಂಜಸವಾಗಿ ನೀರನ್ನು ಕೂಡ ಕೊಡಬೇಕಾಗತ್ತೆ. ನೀರು ಕೊಡುವ ವೇಳಾಪಟ್ಟಿನ ಕೂಡ ನಾವು ನಿಮಗೆ ಹೇಳಬಯಸ್ತೀನಿ ಏನಂತಂದರೆ ಅದು ಏನು ಮಾಡಬೇಕಂತಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಏನು ಮಾಡಬೇಕಂತಂದರೆ 17-30 ಪ್ರತಿ ಲೀಟರ್ ನೀರಿಗೆ ಪ್ರತಿ ಇದಕ್ಕೆ ಗಿಡಕ್ಕೆ ನಾವು ಏನು ಮಾಡಬೇಕು ಜನವರಿ ಫೆಬ್ರವರಿ ಮಾರ್ಚಲ್ಲಿ 17 ನಾವು 30 ಲೀಟರ್ ಕೂಡ ನಾವು ಪ್ರತಿ ಗಿಡಕ್ಕೆ ನೀರನ್ನು ಕೂಡ ನಾವು ಒದಗಿಸ್ಬೋದು. ಇನ್ನೊಂದು ನಾವು ಅಂಬೆ ಬಹಾರ ಅಂತ ಹೇಳ್ತೀವಿ, ಅದು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬರುತ್ತದೆ ಅಂಬೆ ಬಹಾರ ಅಂತ ಹೇಳ್ತೀವಿ. ಅಲ್ಲಿ ಏನು ಮಾಡ್ಬೇಕು ನಾವು ಅಂತಂದರೆ, ಅಂದರೆ ಮಾರ್ಚಲ್ಲಿ ಯಾಕಂದರೆ ಜಾಸ್ತಿ ತುಂಬ ಬಿಸಿಲಿರುತ್ತೆ, ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ನಾವು 30-45 ಲೀಟ್ರ್ ತನಕ ನಾವು ಪ್ರತಿ ಗಿಡಕ್ಕೆ ನೀರು ಕೂಡ ಕೊಡಬೇಕಾಗತ್ತೆ. ಆಮೇಲೆ ಮೃಗ ಬಹಾರ ಅಂದರೆ ಜೂನ್ ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡ್ಬೇಕಂತಂದರೆ ಪ್ರತಿ ಗಿಡಕ್ಕೆ ನಾವು 20-30 ಲೀಟ್ರನ್ನು ಕೂಡ ನಾವು ನೀರು ಕೂಡ ಒದಗಿಸಬೇಕು ಇಲ್ಲಿ. ಆಮೇಲೆ ಇನ್ನೊಂದು ಏನಂತಂದರೆ ಹಸ್ತಬಹಾರ ಅಂತ ಬರುತ್ತೆ, ಅದು ಅಕ್ಟೋಬರ್ ಮತ್ತು ನವಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಇಲ್ಲಿ ಏನು ಚಳಿಜಾಲ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವೇನು ಮಾಡಬೇಕು, ನೀರಿನ ಪ್ರಮಾಣ ಪ್ರತಿ ಗಿಡಕ್ಕೆ ಕೊಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ ಇಲ್ಲಿ ಹೂಗಳ ಸಂಖ್ಯೆ ಬರೋದಲ್ಲ, ಹಾಗಾಗಿ ನಮಗೆ ಇಳುವರಿ ಮತ್ತು ಕುಂಠಿತಾಗತ್ತೆ. ಹಾಗಾಗಿ ರೈತರು ಕೂಡ ನಷ್ಟವನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನೀವು ಅಕ್ಟೋಬರ್ ನವಂಬರ್ ಡಿಸೆಂಬರ್ಲಿ ಏನು ಮಾಡ್ಬೇಕಂತಂದರೆ ಶೇಕಡ ಅಂದರೆ ಪ್ರತಿ ಲೀಟ್ರ್ ಪ್ರತಿ ಗಿಡಕ್ಕೆ ನಾವು 15-20 ಲೀಟ್ರ್ ಮಾತ್ರ ನೀರನ್ನು ಕೂಡ ಒದಗಿಸ್ಬೇಕು ಇಲ್ಲಿ. ಇಲ್ಲಿ ಹೆಚ್ಚಿಗೆ ನೀರು ಒದಗಿಸಿರಿಂದ ನಮಗೇನಾಗತ್ತಂದರೆ ಬೆಳೆ ಕೂಡ ನಮಗೆ ಲಾಸ್ ಅನುಭವಿಸ್ದಾಗ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ರೈತರು ಏನು ಮಾಡಬೇಕು, ಈ ಥರದ ಎಲ್ಲ ಅಂಶಗಳನ್ನು ತಾವು ಮನಗಟ್ಟು ಮುಂದಿನ ದಿನಮಾನಗಳಲ್ಲಿ ಕಡಿಮೆ ಖರ್ಚು ಮಾಡಿರಿ. ಆಮೇಲೆ ಏನಂತಂದರೆ ಇವೆಲ್ಲ ಕರ್ಮಗಳನ್ನು ಅನುಸರಿಸ್ಕೊಂಡು ಹೆಚ್ಚಿನ ಆದಾಯ ಪಡ್ಕೊಳ್ರಿ. ಆಮೇಲೆ ನಿಮಗೆ ಲಾಭದಾಯಕವಾಗಿ ನೀವು ದಾಳಿಂಬೆ ಬೆಳೆಗಳನ್ನು ಏನು ಮಾಡಬೇಕಂದ್ರೆ, ನೀವು ದಾಳಿಂಬೆ ತೆಗೆಯೋದಕ್ಕಿಂತ ಮುಂಚೆ ಈ ಥರ ಕಾರ್ಯಕ್ರಮಗಳನ್ನು ಕೂಡ ಅನುಸರಿಸಿ ತಾವು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಆದಾಯ ಪಡ್ಕೊಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಿ. ತಮಗೆಲ್ಲರಿಗೂ ಒಂದು ಸುತ್ತ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ದಾಳಿಂಬೆ ತೋಟಗಳ ನಿರ್ವಹಣೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಠೋಡ್ ಅವರಿಂದ ಮಾಹಿತಿಯನ್ನು ಆಲಿಸಿದರೆ. ರೈತ ಬಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಂಧುವರೇ, ಈಗ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಬಳಕೆ ಈ ವಿಷಯ ಕುರಿತು ಮಾಹಿತಿಯನ್ನು ಕೇಳೋಣ ಡಾಕ್ಟರ್ ವಿ ಜಿ ಬಾವಲತಿ ಅವರಿಂದ. ಯಾವುದೇ ಒಂದು ಕೃಷಿ ಬೆಳೆಯನ್ನು ಬೆಳೆಯುವಾಗ ಮುಖ್ಯವಾಗಿ ಅಲ್ಲಿ ಬೆಳೆ ಬೆಳೆಯಲಿಕ್ಕೆ ಪೋಷಕಾಂಶಗಳು ಮತ್ತು ನೀರಿನ ಲಭ್ಯತೆ ಬೆಳೆಯ ಇಳುವರಿ ಮೇಲೆ ನೇರ ಪರಿಣಾಮವನ್ನು ಬೀರ್ತದೆ. ಸಸ್ಯ ದೇಹದ 90% ಹೆಚ್ಚು ಭಾಗ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕಗಳನ್ನು ಹೊಂದಿರ್ತದೆ. ಇವುಗಳನ್ನು ಪರಿಸರದಿಂದಲೇ ಯಾವುದೇ ಒಂದು ಸಸ್ಯಗಳು ಪಡಿತಾ ಇರ್ತವೆ. ಇತರೆ ಪೋಷಕಾಂಶಗಳನ್ನು ಇತರೆ ಮೂಲಗಳಿಂದ ಪೂರೈಕೆಯನ್ನು ಮಾಡಬೇಕಾಗತ್ತೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ಪ್ರಧಾನ ಪೋಷಕಾಂಶಗಳಂತೇಳಿ ನಾವೆಲ್ಲ ಹೇಳ್ತಾ ಇರ್ತೀವಿ. ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳಿಗೆ ಸಸ್ಯಗಳಿಗೆ ಬೇಕಾಗ್ತವೆ. ಉಳಿದಂಥ ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಬೆಳೆಗಳಿಗೆ ಬೇಕಾಗ್ತವೆ. ಮುಖ್ಯವಾಗಿ ಈ ಸಾರಜನಕ ಒಂದು ಪೋಷಕಾಂಶಕ್ಕೆ ಬಂದಾಗ ಬೆಳೆಗಳಿಗೆ ಸಾರಜನಕ ಪೋಷಕಾಂಶದ ಅವಶ್ಯಕತೆ ಭಾಳಷ್ಟಿದೆ. ಸಾರಜನಕ ಕಾರ್ಯ ಮತ್ತು ಕೊರತೆಯ ಲಕ್ಷಣಗಳ ಬಗ್ಗೆ ಹೇಳೋದಾದರೆ, ಮುಖ್ಯವಾಗಿ ಬೆಳೆಗಳಿಗೆ ಸಾರಜನಕ ಅಮೈನೋ ಆಮ್ಲಗಳು, ಪ್ರೋಟೀನು, ಪತ್ರಹರಿತ್ತು, ಅಣುವಂಶೀಯ ವಸ್ತುಗಳ ತಯಾರಿಕೆಗೆ ಅಗತ್ಯವಾಗಿ ಒಂದು ಸಾರಜನಕ ಬೇಕಾಗುತ್ತೆ. ಬೆಳವಣಿಗೆ ಪ್ರಚೋದಕಗಳಾದಂಥ ಸೈಟೋಕೈನಿನ್ ಮತ್ತು ಜಿಬ್ಬರ್ಲಿಕ್ಗಳ ತಯಾರಿಕೆಗೆ ಕವಲು ಒಡಲಿಕ್ಕೆ ಇವು ಸಹಕಾರಿ ಮಾಡ್ತವೆ. ಹೂ ಆಡಲಿಕ್ಕೆ ಕೆಲವೊಂದು ಪ್ರಚೋದಕಗಳು ಬೆಳೆಗಳಿಗೆ ಬೇಕಾಗ್ತವೆ. ಇಂಥ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ, ಪ್ರಚೋದಕಗಳ ಉತ್ಪಾದನೆಗೆ ಸಾರಜನಕ ಅವಶ್ಯಕವಾಗಿ ಬೇಕಾಗ್ತದೆ. ಸಾರಜನಕದ ಕೊರತೆ ಅಲ್ಪ ಪ್ರಮಾಣದಲ್ಲಿದ್ದರೆ ಮೊದಲು ಕೆಳಗಿನ ಎಲೆಗಳು ಹಳದಿ ಆಗ್ತವೆ. ಕೊರತೆ ತೀವ್ರ ಆಗಿತ್ತಪ್ಪ ಅಂತಂದ್ರೆ ಎಲೆಗಳು ಏಕರೂಪವಾಗಿ ಹಳದಿಯಾಗಿ ನಂತರ ಒಣಗ್ತವೆ. ಬೆಳೆಯ ಬೆಳವಣಿಗೆ ಕುಂಠಿತವಾಗುವುದಲ್ಲದೆ ಕವಲು ಒಡೆಯುವುದಿಲ್ಲ. ತೆನೆ, ಹೂ, ಕಾಳು ಮತ್ತು ಹಣ್ಣುಗಳು ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತವೆ. ಯೂರಿಯಾ ಗೊಬ್ಬರ ಪ್ರಮುಖ ಒಂದು ಸಾರಜನಕ ಒದಗಿಸ್ತಕ್ಕಂಥ ಗೊಬ್ಬರ, ನಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಅತಿಯಾದ ಯೂರಿಯಾ ಬಳಕೆ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗುವುದಲ್ಲದೆ ಆರ್ಥಿಕತೆಯ ಮೇಲೂ ಸಹ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಯಾಕಂದರೆ ಗೊಬ್ಬರ ತಯಾರಿಕೆಗೆ ರಾಸಾಯನಿಕಗಳು, ವಿದ್ಯುತ್ ಶಕ್ತಿ, ಯಂತ್ರೋಪಕರಣಗಳು, ಮಾನವ ಸಂಪನ್ಮೂಲಗಳು ಮುಂತಾದವುಗಳು ಬೇಕಾಗ್ತವೆ. ಸರ್ಕಾರ ರಸಗೊಬ್ಬರ ತಯಾರಿಕೆ ಮತ್ತು ಮಾರುಕಟ್ಟೆಗೆ ಅಪಾರ ರೀತಿಯಾಗಿ ರಿಯಾಯಿತಿಯನ್ನು ನೀಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ದ್ರವರೂಪದ ನ್ಯಾನೋ ಯೂರಿಯಾ ರಸಗೊಬ್ಬರ ಇಫ್ಕೋ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಈ ಗೊಬ್ಬರ ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ನ್ಯಾನೋ ಒಂದು ಯೂರಿಯಾದ ಬಗ್ಗೆ ಹೇಳೋದಾದರೆ, ಏನಿದು ನ್ಯಾನೋ ಯೂರಿಯಾ ಅಂತಂದರೆ ದ್ರವರೂಪದ ನ್ಯಾನೋ ಯೂರಿಯಾ. ನ್ಯಾನೋ ಅಂತಂದರೆ ಅತ್ಯಂತ ಚಿಕ್ಕದು ಅಂತ ಹೇಳ್ಬೋದು, ಅಥವಾ ಚಿಕ್ಕದಂಥ ಕಣಗಳು. 1 ಮೀಟರನ್ನು 100 ಕೋಟಿ ಭಾಗ ಮಾಡಿದಾಗ ದೊರೀತಕ್ಕಂಥ ಅತ್ಯಂತ ಚಿಕ್ಕ ಭಾಗವೇ ನ್ಯಾನೋಮೀಟರ್ ಅಂತೇಳಿ ನಾವು ಕರಿತೀವಿ. ಅಂದರೆ 1 ಮೀಟರ್ನ ಶತಕೋಟಿ ಭಾಗ ಅಂಥೇಳಿ ಅರ್ಥ. ಒಂದು ವಸ್ತುವನ್ನು ನ್ಯಾನೋಮೀಟರ್ ಗಾತ್ರಕ್ಕೆ ಇಳಿಸಿದಾಗ ಗಾತ್ರದ ಅಳತೆಯ ಕಾರಣದಿಂದಾಗಿ ಅನೇಕ ವಿಶೇಷ ಗುಣಲಕ್ಷಣಗಳನ್ನು ಪಡಿತದೆ. ಕಣಗಳ ಗಾತ್ರ ಚಿಕ್ಕದಾದಷ್ಟು ಅದರ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿಗೆ ಆಗ್ತದೆ, ಅದರ ಕ್ರಿಯಾಶೀಲತೆಯು ಸಹ ಹೆಚ್ಚಿಗೆ ಆಗ್ತದೆ. ಅದೇ ಒಂದು ನ್ಯಾನೋ ತಂತ್ರಜ್ಞಾನವನ್ನು ಈ ದ್ರವರೂಪದ ನ್ಯಾನೋ ಯೂರಿಯಾದಲ್ಲಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಸಾಂಪ್ರದಾಯಿಕ ಯೂರಿಯಾ ಗೊಬ್ಬರವನ್ನು ನಾವು ನೋಡಿದಾಗ ಹರಳು ರೂಪದಲ್ಲಿ ಸಾಂಪ್ರದಾಯಿಕ ಯೂರಿಯಾ ಗೊಬ್ಬರ 2.82-3.6 ಮಿಲಿಮೀಟರ್ ಯೂರಿಯಾ ಗೊಬ್ಬರ ಆದದ್ದನ್ನು ಕಣಗಳನ್ನು ಅಥವಾ ಹರಳುಗಳನ್ನು ನೋಡಬಹುದು. ಇದನ್ನು ಬೆಳೆಗಳಿಗೆ ಮಣ್ಣಿನ ಮೂಲಕ ಕೊಟ್ಟಾಗ ಕೊಚ್ಚನೆ ಹಾಗೂ ಆವಿ ರೂಪದಲ್ಲಿ ಹಾನಿಯಾಗಿ ಬೆಳೆಗೆ ದೊರೆತಕ್ಕಂಥ ಪ್ರಮಾಣ ಕಡಿಮೆ ಆಗ್ತದೆ. ಒದಗಿಸಿದ 30-50% ಸಾರಜನಕ ನಷ್ಟ ಆಗುವುದಲ್ಲದೆ ಅನೇಕ ಕಾರಣಗಳಿಂದ ಹಾನಿಯಾಗಿ ಹೋಗ್ತದೆ. ಸಾಂಪ್ರದಾಯಿಕ ಯೂರಿಯಾದ ಒಂದು ತಯಾರಿಕೆ, ಸಾಗಾಣಿಕೆ, ಸಂಗ್ರಹಣೆ ಮತ್ತು ಬಳಕೆಗೆ ಹೆಚ್ಚು ಹಣ ಮತ್ತು ಮಾನವ ಸಂಪನ್ಮೂಲ ಭಾಳಷ್ಟು ಬೇಕಾಗ್ತಾ ಇದೆ. ಆದ್ದರಿಂದ ನ್ಯಾನೋ ಒಂದು ಯೂರಿಯಾವನ್ನು ತಯಾರಿಕೆಗೆ ಇತ್ತೀಚೆಗೆ ಸಾಕಷ್ಟು ಒಂದು ಕಂಪ್ನಿಗಳು ಸಂಶೋಧನೆಗಳನ್ನು ನಡೆಸಿದ್ದಾವೆ. ಈಗಾಗಲೇ ಇಫ್ಕೋ ಸಂಸ್ಥೆ ಈ ಒಂದು ನ್ಯಾನೋ ಯೂರಿಯಾವನ್ನು ಬಿಡುಗಡೆ ಮಾಡಿದೆ. ನ್ಯಾನೋ ಯೂರಿಯಾದ ಗುಣಧರ್ಮಗಳ ಬಗ್ಗೆ ಹೇಳುವುದಾದರೆ ಮತ್ತು ಲಾಭಗಳ ಬಗ್ಗೆ ಹೇಳುವುದಾದರೆ, ನ್ಯಾನೋ ಯೂರಿಯಾದ ಕಣಗಳ ಸರಾಸರಿ ಗಾತ್ರ 20-50 ನ್ಯಾನೋಮೀಟರ್ ಆಗಿರ್ತದೆ. ನ್ಯಾನೋ ಯೂರಿಯಾದ ದ್ರಾವಣ 4%-ನಷ್ಟು ಸಾರಜನಕವನ್ನು ಹೊಂದಿರ್ತದೆ. ನ್ಯಾನೋ ಯೂರಿಯಾ 1 ಕಣ 1 ಮಿಲಿಮೀಟರ್ ಗಾತ್ರದ ಸಾಂಪ್ರದಾಯಿಕ ಯೂರಿಯಾ ಹರಳಿಗೆ ಹೋಲಿಸಿದರೆ 10,000 ಪಟ್ಟು ಹೆಚ್ಚು ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು 55,000 ಪಟ್ಟು ಸಾರಜನಕ ಕಣಗಳನ್ನು ಹೊಂದಿರ್ತದೆ. ಹಾಗೂ ಬೆಳೆಯು ನ್ಯಾನೋ ಯೂರಿಯಾವನ್ನು ಹೀರಿಕೊಳ್ಳುವ ಪ್ರಮಾಣ 80%ಕ್ಕಿಂತ ಹೆಚ್ಚು ಅಂತೇಳಿ ತಿಳಿದು ಬಂದಿದೆ. ದ್ರವರೂಪದ ನ್ಯಾನೋ ಯೂರಿಯಾ 500 ಮಿಲಿಲೀಟರ್ ಬಾಟಲ್ನಲ್ಲಿ ಲಭ್ಯವಿದೆ. ಇದು 1 ಚೀಲ ಯೂರಿಯಾಗೆ ಸಮ ಅಂಥೇಳಿ ಇಫ್ಕೋ ಸಂಸ್ಥೆ ಈಗಾಗಲೇ ಇದನ್ನು ಪ್ರತಿಪಾದಿಸಿದೆ. ನ್ಯಾನೋ ಯೂರಿಯಾ ಈ ಸಾಂಪ್ರದಾಯಿಕ ಯೂರಿಯಾದ ಒಂದು ವಿವೇಚನಾರಹಿತ ಬಳಕೆಯನ್ನು ಕಡಿಮೆ ಮಾಡುವುದಲ್ಲದೆ 50%-ಷ್ಟು ಯೂರಿಯಾ ಉಳಿತಾಯ ಮಾಡ್ತದೆ. ಸಾಮಾನ್ಯವಾಗಿ ಆರೋಗ್ಯವಂತ ಬೆಳೆಯಲ್ಲಿ ಸಾರಜನಕದ ಪ್ರಮಾಣ 1.5-4 ಆಗಿರ್ತದೆ. ನ್ಯಾನೋ ಯೂರಿಯಾವನ್ನು ಬೆಳೆಯ ಸಂದಿಗ್ಧ ಹಂತಗಳಲ್ಲಿ ಸಿಂಪರಣೆ ಮಾಡುವುದರಿಂದ ಇದು ಪತ್ರ ರಂಧ್ರಗಳ ಮೂಲಕ ಸಸ್ಯದ ದೇಹವನ್ನು ಪ್ರವೇಶ ಮಾಡ್ತದೆ. ಜೀವಕೋಶಗಳಲ್ಲಿ ಸಂಗ್ರಹವಾಗತಕ್ಕಂಥ ನ್ಯಾನೋ ಯೂರಿಯಾ ಬೆಳೆಗೆ ಅಗತ್ಯವಾದ ಅಂದರೆ ಬೆಳವಣಿಗೆಯಾದ್ಯಂತ ಬಳಕೆಗೆ ದೊರೀತದೆ. ಇದು ಬೆಳೆಯ ಸಾರಜನಕದ ಅಗತ್ಯವನ್ನು ಪೂರೈಸುವುದರ ಜೊತೆಗೇ ಆಹಾರ ಉತ್ಪಾದನಾ ಸಾಮರ್ಥ್ಯ, ಬೇರುಗಳ ಗಾತ್ರ ಮತ್ತು ತೂಕವನ್ನು ಹೆಚ್ಚಿಸುವುದರ ಜೊತೆಗೇ ಕವಲುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತದೆ. ಉತ್ಪಾದಕತೆ ಹೆಚ್ಚುವುದರಿಂದ ಉತ್ಪಾದನಾ ವೆಚ್ಚ ಕಡಿಮೆ ಆಗುವುದಲ್ಲದೆ ಗುಣಮಟ್ಟದ ಬೆಳೆಯನ್ನು ಪಡೆಯಲಿಕ್ಕೆ ನೆರವಾಗ್ತದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ನ್ಯಾನೋ ಯೂರಿಯಾ ಲಭ್ಯತೆ ಆಗ್ತಾ ಇದೆ. ಈ ನ್ಯಾನೋ ಯೂರಿಯಾ ಬಳಸುವುದರ ಬಗ್ಗೆ ಹೇಳುವುದಾದರೆ, ನ್ಯಾನೋ ಯೂರಿಯಾವನ್ನು ಮಾರುಕಟ್ಟೆಯಲ್ಲಿ ದ್ರವರೂಪದಲ್ಲಿ ದೊರೀತಾ ಇದೆ. ಆದ್ದರಿಂದ ಸಿಂಪರಣೆ ಮೂಲಕ ಇದನ್ನು ಬೆಳೆಗಳಿಗೆ ಒದಗಿಸಬೇಕಾಗತ್ತೆ. 3-4 ಮಿಲಿಲೀಟರ್ ನ್ಯಾನೋ ಯೂರಿಯಾವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. 1 ಎಕರೆಗೆ 150 ಲೀಟರ್ ಸಿಂಪರಣ ದ್ರಾವಣವನ್ನು ಶಿಫಾರಸು ಮಾಡಲಾಗಿದೆ. ಇದನ್ನು ಬೆಳೆಯ ಅವಧಿಯಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬಹುದು. ಮೊದಲ ಸಿಂಪರಣೆಯನ್ನು ಬಿತ್ತನೆಯಾದ 30-35 ದಿನಗಳ ನಂತರ ಮತ್ತು 2ನೇ ಸಿಂಪರಣೆಯನ್ನು ಹೂ ಆಡೋದಕ್ಕಿಂತ ಮೊದಲು ಶಿಫಾರಸು ಮಾಡಲಾಗಿದೆ. ಆದ್ದರಿಂದ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಸಹ ಹಿತಮಿತವಾಗಿ ಬಳಸಬಹುದು. ಇದು ಹರಳು ರೂಪದ ಯೂರಿಯಾ ಗೊಬ್ಬರಕ್ಕಿಂತಲೂ ಸಾಮರ್ಥ್ಯವನ್ನು ಹೆಚ್ಚು ಪಡೆದಿದೆ ಮತ್ತು ಬೆಳೆಗಳು ಇದನ್ನು ಅತ್ಯಂತ ಸಮರ್ಪಕವಾಗಿ ಬಳಸಿಕೊಂಡು ಸಾರಜನಕ ಅಂಶ ಹಾನಿಯಾಗದಂತೆ ನಾವು ನ್ಯಾನೋ ಯೂರಿಯಾ ಬಳಕೆಯನ್ನು ಮಾಡಿ ಸಾರಜನಕದ ಸಮರ್ಥ ಬಳಕೆಯನ್ನು ಮಾಡ್ಕೋಬಹುದಾಗಿದೆ. ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಬಳಸುವಾಗ ತಜ್ಞರ ಸಲಹೆಯನ್ನು ಪಡೆದು ವಿವಿಧ ಬೆಳೆಗಳಲ್ಲಿ ನ್ಯಾನೋ ಯೂರಿಯಾ ಸಿಂಪರಣೆ ಮುಖಾಂತರ ಬಳಸಬಹುದಾಗಿದೆ. ಅಲ್ಲದೆ ಈಗಾಗಲೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಗಳು, ಪ್ರಾತ್ಯಕ್ಷಿಕೆಗಳು ಈ ಒಂದು ನ್ಯಾನೋ ಯೂರಿಯಾದ ಮೇಲೆ ಮುಂದುವರೆದಿದ್ದಾವೆ. ಮುಂದಿನ ದಿನಗಳಲ್ಲಿ ವಿವಿಧ ಬೆಳೆಗಳಲ್ಲಿ ನ್ಯಾನೋ ಯೂರಿಯಾ ಶಿಫಾರಸನ್ನು ವಿಶ್ವವಿದ್ಯಾಲಯ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡಬಹುದು. ಅದರ ಪ್ರಕಾರ ರೈತರು ಬಳಸಲಿಕ್ಕೆ ಮುಂದಾಗಬಹುದು. ಇದುವರೆಗೆ ಕೃಷಿಯಲ್ಲಿ ನ್ಯಾನೋ ಯೂರಿಯಾದ ಬಳಕೆ ಈ ಕುರಿತು ಡಾಕ್ಟರ್ ವಿ ಜಿ ಬಾವಲತ್ತಿಯವರಿಂದ ಮಾಹಿತಿಯನ್ನು ಕೇಳಿದಿರಿ. ರೈತ ಬಂಧುವರೇ, ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಹಾರ ಇಲಾಖೆ ಸಹಾಯವಾಣಿ. ಇಲಾಖೆ ಯೋಜನೆಯ ಲಾಭ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕೆಂಬ ಉದ್ದೇಶದಿಂದ ರಾಷ್ಟೀಯ ಭದ್ರತಾ ಕಾಯ್ದೆ ಯೋಜನೆಯಡಿ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಸುಮಾರು 1,24,84,439 ಕುಟುಂಬಗಳ 4,24,23,254 ಕುಟುಂಬ ಸದಸ್ಯರನ್ನ ಗುರುತಿಸಲಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಪ್ರತಿ ಕುಟುಂಬಕ್ಕೂ ನಿಗದಿತ ಸಮಯದಲ್ಲಿ ನಿಗದಿತ ಪ್ರಮಾಣದ ಆಹಾರ ಧಾನ್ಯ ನೀಡಬೇಕೆಂಬುದು ರಾಷ್ಟೀಯ ಆಹಾರ ಭದ್ರತಾ ಯೋಜನೆಯ ಉದ್ದೇಶ. ಹಸಿವು ಮುಕ್ತ ರಾಜ್ಯ ಮಾಡಲು ನಮ್ಮ ಆಹಾರ ಇಲಾಖೆ ನಿರಂತರ ಪ್ರಯತ್ನ ಮಾಡುತ್ತಿದ್ದು, ರಾಜ್ಯದಲ್ಲಿ ಸುಮಾರು 1,24,00,000 ಅಧಿಕ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿರುತ್ತಾರೆ. ಎಲ್ಲರಿಗೂ ಸರಿಯಾದ ಸಮಯಕ್ಕೆ ನಿಗದಿತ ಪ್ರಮಾಣದಲ್ಲಿ ಯೋಜನೆಗಳನ್ನು ತಲುಪಿಸಿದಾಗ ಮಾತ್ರ ನಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಂತಾಗುತ್ತದೆ. ಸರ್ಕಾರದ ಈ ಯೋಜನೆಯ ಉದ್ದೇಶ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಶೀಘ್ರ ಪರಿಹಾರ ದೊರಕಿಸಿಕೊಡಲು ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉಚಿತ ಸಹಾಯವಾಣಿ ಕೇಂದ್ರಗಳನ್ನು ಪ್ರಾರಂಭಿಸಿವೆ. ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ಮತ್ತು 1444 ಹಾಗೂ 1800-425-339. ಈ ನಂಬರ್ಗಳಿಗೆ ದೂರುಗಳನ್ನು ದಾಖಲಿಸಲು ಕೋರಲಾಗಿದೆ. ಇದು ರಾಯಚೂರು ಜಿಲ್ಲೆಯ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರ ಪ್ರಕಟಣೆ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ, ಲೋಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3,600 ಐತೆ. ನರೇಗೆ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಂಧುವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವ ಸಮಯ ಇದಲ್ಲ, ಹಾಗಾದರೆ ಕೇಳೋಣ ಬನ್ನಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 24/3/2022 ಅಂತಂದರೆ ಗುರುವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 39 ಮತ್ತು ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 75 ಮತ್ತು ಕನಿಷ್ಠ 45% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಜಿಲ್ಲೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆಯನ್ನು ಕಲ್ಲಂಗಡಿ ಬೆಳೆಯಲ್ಲಿ ಇಡುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವಿನ ಬೆಳೆಯಲ್ಲಿ ಹೊಸದಾಗಿ ಚಿಗುರಿದ ಹೂವುಗಳನ್ನು ತೆಗೆದು ಹಾಕುವುದರಿಂದ ಮುಂದೆ ಕಂಡುಬರುವ ಹೂವಿನ ವಿಕಾರತೆಯನ್ನು ಹತೋಟಿ ಮಾಡಬಹುದು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಾಗ್ತದೆ, ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ ಒಂದು ಮಿಲಿಲೀಟರ್ ಹೆಕ್ಸಾಕೋನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಗುಹುಳುವಿನ ಹತೋಟೆಗೆ ಒಂದು ಮಿಲಿಲೀಟರ್ ಬ್ರಫೋಪಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ರೈತ ಬಾಂಧವರು ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10 ರಿಂದ 12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗುಹುಳುವಿನ ನಿರ್ವಹಣೆಗೆ 1.75 ಗ್ರಾಂ ಡಿಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಇನ್ನು ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನೊಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟೆಯನ್ನು ಮಾಡಲು ರೈತ ಬಾಂಧವರು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಮೆಂಡೈಸಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ಕಂದು ಜಿಗಿಹುಳುವಿನ ನಿಯಂತ್ರಣ ಮಾಡಲು ಇಮಿಡಾಕ್ಲೋಪೇಟ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಮ್ ಅನ್ನು ಅಥವಾ ಕ್ಲೋರಿಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ ರೈತ ಬಾಂಧವರು 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮ್ಯಾಮೆಕ್ವಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಕೋಳಿ ಸಾಕಾಣಿಕೆಯನ್ನು ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆಯಾಗುತ್ತದೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಇನ್ನು ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ದೊರಕಿಸುವಂತೆ ನೋಡ್ಕೋಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರು ಒದಗಿಸಿ. ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಪಿಪಿಆರ್ ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಬೇಸಿಗೆ ಸಮಯದಲ್ಲಿ ಮೇವನ್ನು ಬಣವೆ ಅಥವಾ ಸೈಲೇಜ್ ರೂಪದಲ್ಲಿ ಸಂರಕ್ಷಿಸಬೇಕು. ಇದು ಹಾಲು ಕರೆಯುವ ಹಸುಗಳಿಗೆ ಹೆಚ್ಚಿನ ಉಪಕಾರಿ ಆಗ್ತದೆ. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದ ಸಮಯ ಹಾಗೂ ಗಾಯದ ನಿರ್ವಹಣೆ ಕೂಡ ಸುಲಭವಾಗಿರುತ್ತದೆ. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನೂರು ಹಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದರೆ ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 4,080 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 9,400 ರೂಪಾಯಿಗಳಿಂದ 10,300 ರೂಪಾಯಿಗಳು. ಅಲಸಂದಿ 5,150 ರೂಪಾಯಿಗಳಿಂದ 5,705 ರೂಪಾಯಿಗಳು. ಶೇಂಗಾ ಗುಂಗುರಿ 4,038 ರೂಪಾಯಿಗಳಿಂದ 6,511 ರೂಪಾಯಿಗಳು. ಈರುಳ್ಳಿ 350 ರೂಪಾಯಿಗಳಿಂದ 1,331 ರೂಪಾಯಿಗಳು. ಭತ್ತ ಸೋನಾ ಮಸೂರಿ ಕನಿಷ್ಠ 1,439 ರೂಪಾಯಿಗಳಿಂದ ಗರಿಷ್ಠ 1,673 ರೂಪಾಯಿಗಳು. ಸೂರ್ಯಕಾಂತಿ 6,959 ರೂಪಾಯಿಗಳು. ರೈತ ಬಂಧುವರೇ, ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ ಕನಿಷ್ಠ 2,340 ರೂಪಾಯಿಗಳಿಂದ ಗರಿಷ್ಠ 2480 ರೂಪಾಯಿಗಳು, ಶೇಂಗಾ ಗೆಜ್ಜೆ ಕನಿಷ್ಠ 5800 ರೂಪಾಯಿಗಳಿಂದ ಗರಿಷ್ಠ 6600 ರೂಪಾಯಿಗಳು, ಭತ್ತ IR 64 2241 ರೂಪಾಯಿಗಳು, ತೊಗರಿ 3250 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ರಾಯಚೂರು ಹಾಗೂ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆಯನ್ನು ಆಲಿಸಿದರೆ. ರೈತ ಬಾಂಧವರೇ, ಇದಾಗಿತ್ತು ಇವತ್ತಿನ ಕೃಷಿರಂಗ ಕಾರ್ಯಕ್ರಮ.